ಆಕಾಶವಾಣಿ ಕಲಬುರಗಿ ವೇಳೆ 6:51. ಕಾರ್ಯಕ್ರಮ ಕೃಷಿರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ತಜ್ಞವಾಣಿಯಲ್ಲಿ ಬೇಸಿಗೆ ಕಾಲದಲ್ಲಿ ಜಾನುವಾರುಗಳ ರಕ್ಷಣೆ, ಈ ಕುರಿತು ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಸದಾನಂದ ಪೆರ್ಲ. ಕೊನೆಯಲ್ಲಿ ಲಕ್ಷ್ಮೀಬಾಯಿ ಅಮೃತ್ ಕುಮಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಮೊದಲಿಗೆ ಒಂದು ಜಾಹೀರಾತು, ನಂತರ ನಿತ್ಯಮೇಘ ಸಂದೇಶ. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್ ನವಿ ಪೇಟ್ ಡರ್ಬಿ ಮಾರ್ಕೆಟ್ ತಿಲಕ್ ಚೌಕ್ ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸೆಕ್ಷನ್ ವೈಕೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮಾಯದೇ ಹೊಣೆ ಬನ್ನಿ. ಡರ್ಬಿ ಕ್ಲಾತ್ ಮಾರ್ಕೆಟ್ ನವಿ ಪೇಟ್ ಡರ್ಬಿ ಮಾರ್ಕೆಟ್ ತಿಲಕ್ ಚೌಕ್ ಸೋಲಾಪುರ್. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಆತ್ಮೀಯರೇ ಗಮನಿಸಬೇಕು, ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗಿದೆ. ಈ ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ತಜ್ಞವಾಣಿ, ಇದರಲ್ಲಿ ಬೇಸಿಗೆ ಕಾಲದಲ್ಲಿ ಜಾನುವಾರುಗಳ ರಕ್ಷಣೆ, ಈ ಕುರಿತು ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸದಾನಂದ ಪೆರ್ಲ. ತಜ್ಞವಾಣಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಬೇಸಿಗೆ ಬಂತಂದ್ರೆ ಮನುಷ್ಯರಿಗೆ ನಾನಾ ರೀತಿಯ ರೋಗ ರುಜಿನಗಳು ಕಾಡೋದು, ಅನೇಕ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಸಮಸ್ಯೆ ಕಾಡೋದು ಇದೆ. ಅದೇ ರೀತಿ ಬೇಸಿಗೆ ಕಾಲದಲ್ಲಿ ಜಾನುವಾರುಗಳಿಗೂ ಕೂಡ ಅನೇಕ ರೀತಿಯ ತೊಂದರೆಗಳನ್ನು ಕಾಡ್ತಾ ಇರುವುದು ನಾವು ಗಮನಿಸುತ್ತೇವೆ. ಇವತ್ತು ಬೇಸಿಗೆಯಲ್ಲಿ ಜಾನುವಾರು ನಿರ್ವಹಣೆ ಮತ್ತು ಸಂರಕ್ಷಣೆಯ ಕ್ರಮಗಳು ಎನ್ನುವ ಕುರಿತಾಗಿ ಕಲಬುರಗಿ ಜಿಲ್ಲೆಯ ಕಾಳಗಿಯ ಪಶು ಆಸ್ಪತ್ರೆಯ ಹಿರಿಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಅವರು ನಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈಗ ಬೇಸಿಗೆ ಬಂತಂದ್ರೆ ಈಗ ನಮಗೆ ಹೇಗೆ ತೊಂದರೆಗಳಿರ್ತಾವ ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ತೊಂದರೆ ಎದುರಾಗ್ತದೆ. ಈಗ ಬೇಸಿಗೆಯಲ್ಲಿ ಜಾನುವಾರುಗಳ ಆರೈಕೆ ಏಕೆ ಮಾಡಬೇಕು ಸ್ವಲ್ಪ ಹೇಳ್ತೀರಾ? ಸರ್, ಮುಖ್ಯವಾಗಿ ಬೇಸಿಗೆ ಕಾಲಕ್ಕಿಂತ ಮುಂಚೆ ಬರುವ ಕಾಲ ಚಳಿಗಾಲ. ಚಳಿಗಾಲ, ಈ ಚಳಿಗಾಲದಲ್ಲಿ ಏನಾಗ್ತದೆ, ತಂಪಾದ ವಾತಾವರಣ ಇರುತ್ತೆ ಸರ್. ಈ ತಂಪಾದ ವಾತಾವರಣದಿಂದ ಒಂದೇ ಸಲಕ್ಕೆ ಬೇಸಿಗೆ ಕಾಲ ಬಂದಾಗ ವಿಪರೀತವಾದ ಧೂಳು, ಒಣ ಹವೆ, ಮತ್ತೆ ಹೆಚ್ಚಿನ ಬಿಸಿಗಾಳಿ, ಮತ್ತೆ ಹೆಚ್ಚುತ್ತಿರುವ ತಾಪಮಾನ ಮತ್ತು ಉಷ್ಣತೆಯಿಂದಾಗಿ ಸಾಮಾನ್ಯವಾಗಿ ಜಾನುವಾರುಗಳು ಒತ್ತಡಕ್ಕೆ ಉಂಟಾಗುತ್ತವೆ, ಒತ್ತಡಕ್ಕೆ ಒಳಗಾಗ್ತವೆ. ಒಳಗಾಗ್ತವೆ ಸರ್. ಈ ಒತ್ತಡಕ್ಕೆ ಒಳಗಾಗದಾಗ ಏನಾಗ್ತದೆ, ದೇಹದಲ್ಲಿ ಬದಲಾವಣೆ ಉಂಟಾಗಿ ಮುಖ್ಯವಾಗಿ ಏನಾಗ್ತದೆ ಸರ್, ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗ್ತದೆ. ಈ ಉಷ್ಣತೆ ಜಾಸ್ತಿ ಆದಾಗ ಅದು ಉಷ್ಣತೆ ಕಡಿಮೆ ಮಾಡೋ ಸಲುವಾಗಿ ಜಾನುವಾರು ಹೆಚ್ಚು ಹೆಚ್ಚು ನೀರು ಕುಡಿತದೆ ಸರ್, ಮತ್ತೆ ಕಡಿಮೆ ಮೇವು ತಿನ್ನುತ್ತದೆ ಸರ್. ಇದರಿಂದ ಜಾನುವಾರುಗಳಿಗೆ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ ಸರ್. ಈ ಪೋಷಕಾಂಶಗಳ ಕೊರತೆ ಉಂಟಾಗೋದ್ರಿಂದ ಏನಾಗ್ತದೆ, ಉತ್ಪಾದನೆ ಕಡಿಮೆ ಆಗ್ತದೆ ಸರ್. ಅದೇ ರೀತಿ ಜಾನುವಾರುಗಳು ಸರ್ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಅವು ವಿವಿಧ ರೋಗಗಳಿಗೆ ಅವು ತುತ್ತಾಗುವ ಸಾಧ್ಯತೆ ಸಹ ಇರುತ್ತದೆ ಸರ್. ಅದರಿಂದ ಈ ಬೇಸಿಗೆಯಲ್ಲಿ ಜಾನುವಾರುಗಳ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ತಗೊಳ್ಳುವುದು ಬಹಳ ಒಂದು ಅವಶ್ಯಕವಾದ ಕಾರ್ಯವಾಗಿದೆ ಅಂತ ಹೇಳ್ತೇನೆ. ಅಂದ್ರೆ ಈ ರೈತರು ಬೇಸಿಗೆ ಕಾಲದಲ್ಲಿ ಜಾನುವಾರುಗಳ ರಕ್ಷಣೆ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು ಅಂತ ಅಲ್ವಾ? ಹೌದು. ಈಗ ಜಾನುವಾರುಗಳಲ್ಲಿ ಬಿಸಿಲಿನ ಒತ್ತಡದ ಲಕ್ಷಣಗಳನ್ನು ಹೇಗೆ ಗುರುತಿಸಿಕೊಳ್ಳುವುದು, ಅದರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಈಗ ಬಿಸಿಲಿನಲ್ಲಿ ಮಧ್ಯಾಹ್ನದಲ್ಲಿ ಸಾಮಾನ್ಯವಾಗಿ ಜಾನುವಾರುಗಳು ಮರದ ಕೆಳಗೆ ನಿಲ್ತವೆ ಸರ್. ಹೌದು. ಅವಕ್ಕೆ ಆಗಿದ್ದಾಗ ಕೆಲವೊಂದ್ಸಲ ರೈತರು ಹೆಚ್ಚು ಕೆಲಸ ಮಾಡೋ ಸಲುವಾಗಿ ಎತ್ತುಗಳಿಂದ ಮಧ್ಯಾಹ್ನದಲ್ಲಿ ಕೆಲಸ ಮಾಡ್ತಾರೆ ಸರ್. ಇನ್ನು ಕೆಲವೊಂದ್ಸಲ ಕುರಿಯಾಡುಗಳಿಗೆ ಬಿಸಿಲಲ್ಲಿ ಮೇಯಿಸುವ ಹೋಗ್ತಾರೆ ಸರ್. ಇಂತಹ ಸಂದರ್ಭದಲ್ಲಿ ಏನಾಗ್ತದೆ ಸರ್, ಅವು ಬಾಯಿಯಿಂದ ಉಸಿರಾಡುತ್ತವೆ ಸರ್. ದೇಹದಲ್ಲಿ ವಿಪರೀತವಾಗಿ ನೇರವಾದ ಸಂಪರ್ಕಕ್ಕೆ ಅವು ಬಂದಾಗ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ ಸರ್. ಉಷ್ಣತೆ ಹೊರಗಾಕ ಸಲುವಾಗಿ ಬಾಯಿಯಿಂದ ಉಸಿರಾಡುತ್ತವೆ ಸರ್. ಅವು ಮತ್ತೆ ಉಸಿರಾಟ ಜಾಸ್ತಿ ಆಗ್ತದೆ, ಎದೆ ಬಿಡಿತ ಜಾಸ್ತಿ ಆಗ್ತದೆ. ಹೌದು. ಮತ್ತೆ ಕೆಲವೊಂದ್ಸಲ ವಿಪರೀತವಾದ ಬಿಸಿಲಿನಿಂದ ಬಾಯಿಯಲ್ಲಿ ಹುಣ್ಣುಗಳು ಉಂಟಾಗುತ್ತವೆ ಸರ್. ಮತ್ತೆ ಜಾನುವಾರುಗಳು ನೆರಳಿನಲ್ಲಿ ಹೋಗಿ ನಿಲ್ತವೆ ಸರ್. ಮತ್ತೆ ಹೆಚ್ಚು ಹೆಚ್ಚು ನೀರು ಕುಡಿತವೆ ಸರ್. ಹೌದು. ಸೊ ಇದರಿಂದಾಗಿ ಕೆಲವೊಂದ್ಸಲ ತೇಕುತ್ತವೆ ಸರ್ ಅವು. ಮತ್ತೆ ಕೆಲವೊಂದ್ಸಲ ವಿಪರೀತವಾಗಿ ಬಿಸಿಲು ಜಾಸ್ತಿ ಅವಕ್ಕೆ ಬಡದಾಗ ಸುಸ್ತಾಗಿ ಕೆಳಗೆ ಅವು ಬೀಳುವ ಸಾಧ್ಯತೆಗಳು ಇರ್ತವೆ ಸರ್. ಎಲ್ಲ ಲಕ್ಷ ಬಂದಾಗೆ ಬೀಳ್ತೇವಲ್ಲ, ಹಾಗೆ ಅದೇ ರೀತಿ ಕೆಳಗಡೆ ಬಿದ್ದು ಬಿಡ್ತವೆ ಸರ್ ಜಾನುವಾರುಗಳು ಒಮ್ಮಿದೊಮ್ಮೆಲೆ. ಕೆಲವೊಮ್ಮೆ ಹಳದಿ ಮೂತ್ರ ಉರಿಮೂತ್ರ ಕೂಡ ಹೋಗ್ತದೆ. ಹಾ ಸರ್. ಕೆಲವೊಂದ್ಸಲ ಏನಾಗ್ತದೆ ಸರ್, ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ನಿರ್ಜಲೀಕರಣ ಸಮಸ್ಯೆ ಉಂಟಾಗುತ್ತೆ ಸರ್. ಅವಾಗ ಕಡಿಮೆ ಮೂತ್ರ ಉತ್ಪತ್ತಿ ಆಗುತ್ತೆ ಸರ್. ಈ ಕಡಿಮೆ ಮೂತ್ರ ಉತ್ಪತ್ತಿ ಆದಾಗ ಈ ಹಳದಿ ಬಣ್ಣದ ಮೂತ್ರ, ಈ ಕೆಲವೊಂದ್ಸಲ ಏನಾಗ್ತದೆ ಸರ್, ಮೂತ್ರದಲ್ಲಿ ವಿಪರೀತ ಉಷ್ಣತೆ ಜಾಸ್ತಿ ಆಗಿ ರಕ್ತ ಮೂತ್ರ ಮತ್ತು ಮೂತ್ರ ಕಡಿಮೆ ಆಗುವುದು, ಆಮೇಲೆ ಕೆಲವೊಂದ್ಸಲ ಕುರಿ ಆರುಗಳು ಮೂತ್ರ ಮಾಡುವಾಗ ಅರ್ಚಾಡುತ್ತವೆ ಸರ್. ಅಂದ್ರೆ ಉರಿ ಮೂತ್ರ ಈ ತರ ಸನ್ನೆಗಳನ್ನು ಮನುಷ್ಯರಿಗೆ ಆಗ್ತದಲ್ಲ, ಅದೇ ರೀತಿ ಈ ತರ ಚಿಹ್ನೆಗಳನ್ನು ಸಹಿತ ಪ್ರಾಣಿಗಳಲ್ಲಿ ಕಂಡು ಬರ್ತದೆ ಸರ್. ಈಗ ಈ ಉಷ್ಣತೆಯಿಂದ ಬಾಯಿಯಲ್ಲಿ ಹುಣ್ಣಾಗುವುದು, ಜೊಲ್ಲು ಸೋರುವುದು, ಹಳದಿ ಮೂತ್ರ, ಉರಿ ಮೂತ್ರ, ಇದೆಲ್ಲ ಈ ಒಂದು ಬಿಸಿಲಿನ ಒತ್ತಡದ ಲಕ್ಷಣಗಳು ಅಂತ ತಾವು ಹೇಳುದು. ಹೌದು ಸರ್. ಈಗ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಬರುವಂತಹ ರೋಗಗಳ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಈಗ ಏನಾಗುತ್ತೆ, ಚಳಿಗಾಲದಿಂದ ಬೇಸಿಗೆ ಕಾಲ ಆರಂಭವಾಗುವ ಸಮಯದಲ್ಲಿ ಈ ಕುರಿ ಆಡುಗಳಲ್ಲಿ ಇದು PPR ರೋಗ ಅಂತ ಇರುತ್ತೆ ಸರ್. ಅಂದ್ರೆ ಕನ್ನಡದಲ್ಲಿ ಹಿರೇಬೇನೆ ಅಂತ ಕರೀತಾರೆ ಸರ್. ಈ ರೋಗದ ಲಕ್ಷಣ ಅಂದ್ರೆ ವಿಪರೀತವಾದ ಕೆಮ್ಮು, ನೆಗಡಿ, ಸುಂಬಳ, ಜ್ವರ ಬರುವುದು, ಮತ್ತು ಬಾಯಲ್ಲಿ ಹುಣ್ಣಾಗುವುದು, ಮತ್ತೆ ಬೇದಿ ಉಂಟಾಗುತ್ತೆ ಸರ್. ಇದು ಇದು ಆರಂಭದಲ್ಲಿ ಕಂಡು ಬರ್ತದೆ ಸರ್. ಸೊ ಎರಡನೇದಾಗಿ ಈ ದೊಡ್ಡ ಜಾನುವಾರುಗಳಲ್ಲಿ ಆಕಳು ಮತ್ತು ಎತ್ತುಗಳಲ್ಲಿ ಕಾಲು ಮತ್ತು ಬಾಯಿ ರೋಗ ಅಂತ ಹೇಳ್ತೀವಿ ಸರ್. ಇದು ಸಾಮಾನ್ಯವಾಗಿ ರೋಗೋದ್ರೇಕ ಬೇಸಿಗೆಯಲ್ಲಿ ಕಂಡು ಬರ್ತದೆ ಸರ್. ಈ ರೋಗೋದ್ರೇಕದ ಲಕ್ಷಣ ಹೆಸರೇ ಸೂಚಿಸುವಂತೆ ಕಾಲು ಮತ್ತು ಬಾಯಿ ರೋಗ ಅಂದಾಗ ಕಾಲಿನ ಘರ್ಷಣೆ ಮಧ್ಯೆ ಹುಣ್ಣಾಗುತ್ತವೆ ಸರ್, ಮತ್ತು ಬಾಯಿಯಲ್ಲಿ ಸಹಿತ ಹುಣ್ಣಾಗುತ್ತವೆ. ಇದರಿಂದ ಮೇವು ತಿನ್ನುವುದಿಲ್ಲ, ಜಾನುವಾರುಗಳು ಕೆಲಸ ಮಾಡುವುದಿಲ್ಲ. ಈ ಗರ್ಭಧರಿಸಿದ ರಾಸುಗಳು ಮತ್ತೆ ಗರ್ಭಪಾತ ಆಗುವ ಸಾಧ್ಯತೆ ಇರುತ್ತೆ ಸರ್. ಹಾಲು ಕೊಡುವ ರಾಸುಗಳಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಓಹೋ. ಈ ಎಲ್ಲ ರೋಗಗಳು ಕಂಡು ಬರ್ತವೆ ಸರ್. ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುದರಿಂದ ಇದೆಲ್ಲ ಕಂಡು ಬರ್ತದೆ, ಈ ರೋಗಗಳು ಕಂಡು ಬರ್ತವೆ ಸರ್. ಮತ್ತೆ ಈಗ ಕುಕ್ಕುಟಗಳಲ್ಲಿ ರಾಣಿಕೇತ ರೋಗ ಅಂತ ಕರಿತೀವಿ ಸರ್. ಹಾಗೆ ರಾಣಿಕೇತ ರೋಗ ಅಂದ್ರೆ ಇದೊಂದು ಕೊಕ್ಕರೆ ರೋಗ ಅಥವಾ ರಾಣಿಕೇತ ರೋಗ ಅಂತ ಕರಿತೇವೆ ಸರ್. ಮುಖ್ಯವಾಗಿ ಏನಾಗ್ತದೆ ಸರ್, ರೋಗ ನಿರೋಧಕ ಶಕ್ತಿ ಕುಕ್ಕುಟಗಳ ಕಡಿಮೆ ಆದಾಗ ಈ ಹಸಿರು ಬಣ್ಣದ ಭೇದಿಯಾಗುವುದು, ಸುಸ್ತಾಗುವುದು, ಇದ್ದಕ್ಕಿದ್ದಂತೆ ಮರಣ ಹೊಂದುವುದು, ಓಹೋ, ಈ ತರ ಲಕ್ಷಣಗಳು ಸಹಿತ ಇಲ್ಲಿ ಇದನ್ನು ರಾಣಿಕೇತ ರೋಗ ಅಂತೇವೆ. ಇದನ್ನು ರಾಣಿಕೇತ ರೋಗ ಅಂತ ಕರಿತೀವಿ ಸರ್. ಅದೇ ರೀತಿ ಬೇಸಿಗೆ ಕಾಲದಲ್ಲಿ ಈ ಉಣ್ಣೆಗಳಂತ ಹೇಳ್ತೀವಿ ಸರ್, ಹೊರಪರೋಪ ಜೀವಿಗಳಂತ, ಇವು ರಕ್ತಗಳು ಇರ್ತಾ ಇರ್ತವೆ. ಬೇಸಿಗೆಯಲ್ಲಿ ಇವುಗಳ ಸಂತಾನೋತ್ಪತ್ತಿ ಅಧಿಕವಾಗಿರುತ್ತೆ ಸರ್. ಇವುಗಳ ಸಂತಾನೋತ್ಪತ್ತಿ ಅಧಿಕವಾಗಿರೋದ್ರಂತೆ ಇವುಗಳು ಹೇಗೆ ಮನುಷ್ಯರಲ್ಲಿ ಮಲೇರಿಯಾ ಬರಬೇಕಾದ್ರೆ ಸೊಳ್ಳೆಗಳ ಕಡಿತವಾಗುತ್ತು, ಅದೇ ರೀತಿ ಜಾನುವಾರುಗಳಲ್ಲಿ ಈ ಉಣ್ಣೆಗಳ ಕಡಿತದಿಂದ ಈ ರಕ್ತ ಪಿಂಜರಿ ಅಂತ ಹೇಳ್ತಾರೆ ಸರ್. ಅಂದ್ರೆ ರಕ್ತ ಮೂತ್ರ ಈ ರೋಗದಲ್ಲಿ ಬೆಬೇಷ್ಯಾ ರೋಗ ಅಂತ ಕರೀತಾರೆ ಸರ್. ಅದೇ ರೀತಿ ದನಗಳ ಮಲೇರಿಯಾ ಅಂತ ಕರಿತೇವೆ, ಈ ಥೈಲೇರಿಯಾ ರೋಗ. ಈ ರೋಗದಲ್ಲಿ ಏನಾಗ್ತದೆ ಅಂದ್ರೆ ಸರ್, ಜಾನುವಾರುಗಳಲ್ಲಿ ದುಗ್ಧ ಗ್ರಂಥಿಗಳು ದಪ್ಪವಾಗಿ ಇದ್ದಕ್ಕಿದ್ದಂತೆ ರೋಗ ಜ್ವರ ಜಾಸ್ತಿಯಾಗಿ ಹಾಲು ಉತ್ಪಾದನೆ ಕಡಿಮೆ ಆಗ್ತದೆ ಸರ್. ಮತ್ತೆ ಈ ರೋಗಗಳಿಗೆ ನಾವು ಸೂಕ್ತ ಚಿಕಿತ್ಸೆ ನೀಡದೇ ಇದ್ದಾಗ ರಕ್ತಹೀನತೆಯಿಂದ ಜಾನುವಾರುಗಳು ಮರಣ ಹೊಂದುವ ಸಾಧ್ಯತೆಗಳು ಸಹಿತ ಇರುತ್ತವೆ ಸರ್. ಅಂದ್ರೆ ಈ ರಕ್ತ ಪರಾವಲಂಬಿ ಜೀವಿಗಳಿಂದ ಇದೆಲ್ಲ ಈ ರೋಗಗಳು ಥೈಲೇರಿಯಾ ರೋಗಗಳು ಬರ್ತವೆ ಸರ್. ಇದು ಪ್ರಾಣಹಾನಿಯನ್ನು ಉಂಟು ಮಾಡುತ್ತದೆ ಸರ್. ಈ ರೋಗಗಳನ್ನು ಬಹುಬೇಗನೆ ಪಶುವೈದ್ಯರಿಂದ ಸೂಕ್ತ ಚಿಕಿತ್ಸೆ ಕೊಡಿದ್ರೆ ನಾವು ಪ್ರಾಣಿಗಳನ್ನು ಉಳಿಸಬಹುದು. ಇದು ನಾವು ಚಿಕಿತ್ಸೆ ಕೊಡಿಸದೇ ಇದ್ದಾಗ, ಕೆಲವೊಂದ್ಸಲ ನಿರ್ಲಕ್ಷ್ಯ ಮಾಡಿ ಅಥವಾ ಕೆಲವೊಂದ್ಸಲ ತಡವಾಗಿ ಚಿಕಿತ್ಸೆ ಶುರು ಆದಾಗ ಈ ಚಿಕಿತ್ಸೆ ಫಲಕಾರಿ ಆಗದಿದ್ದಾಗ ರೋಗಗಳು ಈ ರಕ್ತಹೀನತೆಯಿಂದ, ಮುಖ್ಯವಾಗಿ ರಕ್ತ ಕಡಿಮೆ ಆಗ್ತದೆ ಸರ್, ರಕ್ತಹೀನತೆಯಿಂದ ಮರಣ ಹೊಂದುವ ಸಾಧ್ಯತೆಗಳು ಬಹಳ ಇರ್ತವೆ. ಅಂದ್ರೆ ಸೂಕ್ತ ಸಮಯದಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡಬೇಕು ಅಂತೀರಿ? ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆ ಕೊಡಿಸೋದು ಬಹಳ ಉತ್ತಮ. ಈಗ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ರೇ, ಈ ಕುರಿ ಹಾಗೂ ಆಡುಗಳಲ್ಲಿ ಒಂದು ಹಿರೇಬೇನೆ ಕೂಡ ಈ ಬೇಸಿಗೆ ಕಾಲದಲ್ಲಿ ಕಂಡು ಬರ್ತಲ್ಲ, ಅದು ಹೇಗಿರುತ್ತೆ, ಅದರ ಲಕ್ಷಣ ಹೇಗೆ? ಮುಖ್ಯವಾಗಿ ಸರ್ ಕೆಮ್ಮು ಮತ್ತು ನೆಗಡಿ ಸರ್, ಕೆಮ್ಮು ಮತ್ತು ನೆಗಡಿ ಇರುತ್ತೆ ಸರ್, ಮೂಗಿನ ಹೊಳೆಗಳಿಂದ ಸುಂಬಳ ಬರ್ತದೆ ಸರ್, ಬಾಯಲ್ಲಿ ಹುಣ್ಣುಗಳಾಗಿರ್ತದೆ ಮತ್ತು ಬಾಯಲ್ಲಿ ಜೊಲ್ಲು ಬರ್ತದೆ ಸರ್, ಮತ್ತೆ ಕಣ್ಣುಗಳು ಕೆಂಪಾಗಿರ್ತವೆ, ಕಣ್ಣಿನಿಂದ ಪಿಚ್ಚು ಜಾಸ್ತಿ ಆಗ್ತದೆ. ಆಮೇಲೆ ಜಾನುವಾರುಗಳು ಮೇವು ತಿನ್ನುವುದಿಲ್ಲ ಸರ್, ಸುಸ್ತಾಗಿ ಒಂದು ಕಡೆ ಮೂಲೆಯಲ್ಲಿ ಹೋಗಿ ನಿಲ್ಲುತ್ತವೆ, ಸ್ವಲ್ಪ ನೀರು ಕುಡಿತವೆ, ಮೇವು ತಿನ್ನಲು ಆಸಕ್ತಿ ತೋರಿಸುವುದಿಲ್ಲ, ಮತ್ತೆ ಬೇದಿ ಆಗ್ತದೆ ಸರ್, ಮತ್ತೆ ಹಳದಿ ಬಣ್ಣದ ಮೂತ್ರ ಸಹಿತ ವಿಸರ್ಜನೆ ಆಗ್ತದೆ ಸರ್. ಅಂದ್ರೆ ಹಿರೇಬೇನೆ ಲಕ್ಷಣ ಇದೆ, ಇವೆಲ್ಲ ಹಿರೇಬೇನೆ ರೋಗದ ಲಕ್ಷಣಗಳು. ಇದು ಕುರಿ ಆಡು ಮತ್ತು ಜಾನುವಾರುಗಳಿಗೆ ತಗುಲ್ತದೆ? ಇಲ್ಲ ಸರ್, ಕುರಿ ಮತ್ತು ಆಡುಗಳಲ್ಲಿ ಅಷ್ಟೇ ಬರುತ್ತೆ, ಅಷ್ಟೇ ಬರುತ್ತೆ, ಜಾನುವಾರುಗಳಿಗೆ ಬರುತ್ತೆ. ಈಗ ಪಟೇಲ್ರೆ, ಈ ಬಿಸಿಲಿನ ಒತ್ತಡದಿಂದ ಈ ಜಾನುವಾರುಗಳ ಮೇಲಾಗುವಂತಹ ಪರಿಣಾಮಗಳು ಯಾವುದಂತ? ಈ ಪರಿಣಾಮಗಳು ಏನಾಗ್ತದೆ ಸರ್, ನೇರವಾಗಿ ಬಿಸಿಲು ಸಂಪರ್ಕ ಆಗೋದ್ರಿಂದ ಜಾನುವಾರುಗಳು ಸುಸ್ತಾಗುತ್ತವೆ ಸರ್, ಸುಸ್ತಾಗುತ್ತವೆ ಮತ್ತು ಸುಸ್ತಾಗುವುದರಿಂದ ಒತ್ತಡಕ್ಕೆ ಒಳಗಾಗ್ತವೆ. ಈ ಒತ್ತಡಕ್ಕೆ ಒಳಗಾಗೋದ್ರಿಂದ ದೇಹದಲ್ಲಿ ವಿವಿಧ ರಾಸಾಯನಿಕ ಬದಲಾವಣೆಗಳು ಉಂಟಾಗ್ತವೆ ಸರ್. ಉಂಟಾಗುವುದರಿಂದ ಏನಾಗ್ತದೆ, ಜಾನುವಾರುಗಳು ಹೆಚ್ಚು ಹೆಚ್ಚು ನೀರು ಕುಡಿಯಲಿಕ್ಕೆ ಇಷ್ಟಪಡ್ತವೆ ಸರ್. ಹೌದು, ಮೇವು ಕಡಿಮೆ ತಿಂತವೆ, ನೀರು ಪದಾರ್ಥ ಬೇಕು ಅಂತ, ಮತ್ತೆ ಹಸಿ ಮೇವು ಕಡೆ ಹೆಚ್ಚು ಒಂದು ಒಲವು ತೋರಿಸ್ತವೆ ಸರ್. ಸೊ ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಮತ್ತೆ ಕಡಿಮೆ ಮೇವು ತಿನ್ನೋದ್ರಿಂದ ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ ಸರ್. ಈ ಪೋಷಕಾಂಶಗಳ ಕೊರತೆ ಉಂಟಾಗೋದ್ರಿಂದ ಏನಾಗ್ತದೆ ಸರ್, ಈ ಕರುಗಳಲ್ಲಿ ಮತ್ತು ಕುರಿ ಆಡುಗಳಲ್ಲಿ ದೇಹದ ಬೆಳವಣಿಗೆ ಆಗುವುದಿಲ್ಲ ಸರ್. ಸುಮಾರು ಒಂದು ವರ್ಷ ಆದರೂ ಅದು ಚಿಕ್ಕ ಕರುನ ಇರ್ತದೆ ಸರ್, ತೂಕ ಬರುವುದಿಲ್ಲ. ಅದೇ ರೀತಿ ದೇಹದ ತೂಕ ಜಾಸ್ತಿ ಆಗುವುದಿಲ್ಲ. ಈ ಕುರಿ ಮತ್ತು ಆಡುಗಳಲ್ಲಿ ಮುಖ್ಯವಾಗಿ ಸರ್, ದೇಹದ ತೂಕ ಬಹಳ ಮುಖ್ಯ ಸರ್. ದೇಹದ ತೂಕ ಬೇಗ ಬಂದಾಗ ಅದು ಬೇಗ ಮಾರಾಟ ಆಗ್ತದೆ ಸರ್. ಈ ಒಂದು ವರ್ಷ ಆದರೂ ಸಹ ಅದು ಚಿಕ್ಕದೇ ಇತ್ತು, ದೇಹದ ತೂಕ ಬಂದಿಲ್ಲ ಅಂದಾಗ ಅದು ಮಾರುಕಟ್ಟೆಯಲ್ಲಿ ಬೆಲೆ ಇರುವುದಿಲ್ಲ ಸರ್. ಅದೇ ರೀತಿ ಈ ಹೈನು ಹಸುಗಳು ಹೆಚ್ಚು ನೀರು ಕೊಡುದು, ಕಡಿಮೆ ಮೇವು ತಿಂದಾಗ ಹಾಲು ಉತ್ಪಾದನೆ ಕಡಿಮೆ ಆಗ್ತದೆ ಸರ್. ಸೊ ಈ ಹಾಲು ಉತ್ಪಾದನೆ ಕಡಿಮೆ ಆಗ್ತವೆ. ಅದೇ ರೀತಿ ಕುಕ್ಕುಟಗಳು ಅವು ಸತ ಇದ್ದಕ್ಕಿದ್ದಂತೆ ಮಾಡುವಂತವೆ ಸರ್. ಓಹೋ, ಇದ್ದಕ್ಕಿದ್ದಂತೆ ಬಿಸಿಲಿನ ಶಾಖ ಜಾಸ್ತಿ ಆದಾಗ ಅವು ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೋತವೆ ಸರ್, ನೇಳಿನಲ್ಲಿ. ಮತ್ತೆ ಹೆಚ್ಚು ಆಹಾರ ತಿನ್ನುವುದಿಲ್ಲ, ಹೆಚ್ಚು ನೀರನ್ನೇ ಕುಡಿತವೆ. ಸೊ ಇದರಿಂದಾಗಿ ಫೀಡ್ ಕನ್ವರ್ಸೇಷನ್ ರೇಷೋ ಅಂತ ಹೇಳ್ತೀವಿ ಸರ್. ಈ ಫೀಡ್ ಕನ್ವರ್ಸೇಷನ್ ರೇಷೋ ಅಂತಂದಾಗ, ಅಲ್ಲ ನೀವು ಹೇಳಿದ್ರೆ ಆಹಾರ ಕಡಿಮೆ ತಿಂತವೆ ಹೆಚ್ಚು ನೀರು ಕುಡಿತವೆ ಅಂತ, ಅಂದ್ರೆ ಹೆಚ್ಚು ಹೆಚ್ಚು ನೀರು ಕುಡಿತದೆ ಅಂತ ಹೇಳಿದ್ರೆ ಅದಕ್ಕೆ ಆರೋಗ್ಯ ಸರಿ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಹೇಗೆ? ಹೆಚ್ಚು ನೀರು ಕುಡಿದ್ರೆ ಸರ್, ಮುಖ್ಯವಾಗಿ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ ಸರ್. ಈ ಪೋಷಕಾಂಶಗಳ ಕೊರತೆ ಉಂಟಾದಾಗ ವಿಟಮಿನ್ ಮತ್ತು ಮಿನರಲ್ಗಳು, ಪೋಷಕಾಂಶಗಳು, ಸರ್ಕಾರಗಳು, ಪಿಷ್ಟಗಳು, ಇವುಗಳ ಕೊರತೆ ಉಂಟಾದಾಗ ಸೊ ಬೆಳವಣಿಗೆ ಕಡಿಮೆ ಆಗ್ತದೆ ಸರ್. ಮತ್ತೆ ಹೆಚ್ಚು ಹೆಚ್ಚು ನೀರು ಕುಡಿದಾಗ ಏನಾಗ್ತದೆ ಸರ್, ಅವು ಸ್ವಲ್ಪ ಬೀದಿಯನ್ನು ಅವು ವಿಸರ್ಜನೆ ಮಾಡ್ತಾರೆ ಸರ್. ಈಗ ಎಮ್ಮೆಗಳಲ್ಲಿ ಹೆಚ್ಚು ಒತ್ತಡಕ್ಕೆ ಒಳಗಾಗುವುದನ್ನು ಕಾಣುತ್ತೇವೆ, ಯಾಕೆ, ಯಾವ ಕಾರಣಕ್ಕಾಗಿ? ಸರ್ ಮುಖ್ಯವಾಗಿ ಸರ್ ಎಮ್ಮೆಗಳಲ್ಲಿ ಚರ್ಮ ಸ್ವಲ್ಪ ದಪ್ಪವಾಗಿರ್ತದೆ ಬೇರೆ ಪ್ರಾಣಿಗಳ ಕಂಪೇರ್, ಬೆವರು ಗ್ರಂಥಿಗಳು ಇರುವುದಿಲ್ಲ, ಆಮೇಲೆ ಬೆವರು ಗ್ರಂಥಿಗಳು ಇರೋದಿಲ್ಲ ಸರ್. ಈ ಬೆವರು ಗ್ರಂಥಿಗಳು ಇರೋದಿಲ್ಲ ಮತ್ತೆ ಎಮ್ಮೆ ಚರ್ಮ ಕಪ್ಪಾಗಿರ್ತದೆ ಸರ್. ಸೊ ಕಪ್ಪಾಗಿರೋದ್ರಿಂದ ಶಾಖವನ್ನು ವಿಪರೀತವಾಗಿ ಹೇರ್ಕೊಳ್ತದೆ ಸರ್. ಸೊ ದೇಹದಲ್ಲಿ ವಿಪರೀತವಾಗಿ ಶಾಖ ಜಾಸ್ತಿ ಆದಾಗ ಶಾಖದಿಂದ ಹೊರಹಾಕಬೇಕಾದ್ರೆ ಅವಕ್ಕೆ ಬೆವರು ಗ್ರಂಥಿ ಇರೋದಿಲ್ಲ. ಸೊ ಇದರಿಂದ ಎಮ್ಮೆಗಳು ಬಹುಬೇಗನೆ ಒತ್ತಡಕ್ಕೆ ಒಳಗಾಗ್ತವೆ. ಏನ್ ಮಾಡಬೇಕು? ಮಧ್ಯಾಹ್ನದ ಅವಧಿಯಲ್ಲಿ ಎಮ್ಮೆಗಳನ್ನು ನೀರಿನ ತೊಟ್ಟೆಯಲ್ಲಿ ಬಿಡಬೇಕು ಸರ್. ತೊಟ್ಟೆಯಲ್ಲಿ ಒಂದ್ ವೇಳೆ ನೀರಿನ ತೊಟ್ಟೆ ಇಲ್ಲ ಅಂತಂದಾಗ ಈ ಕೊಟ್ಟಿಗೆಯಲ್ಲಿ ಈ ಫಾಗರ್ಗಳಂತ ಬರ್ತವೆ ಸರ್, ನೀರು ಸಿಂಪಡಿಸುವ ಯಂತ್ರ ಅಂತ. ಸೊ ಆ ಫಾಗರ್ಗಳು ನಾವು ಕಂಟಿನ್ಯೂಸ್ ಆಗಿ ಮಧ್ಯಾಹ್ನ 2 ಗಂಟೆಯಿಂದ ಒಂದು ಗಂಟೆಯಿಂದ ಸುಮಾರು 4 ಗಂಟೆ ತನಕ ಸ್ಟಾರ್ಟ್ ಮಾಡಿದ್ರೆ ಈ ಫಾಗರ್ಗಳಿಂದ ಏನಾಗುತ್ತೆ ಸರ್, ಆ ಅದು ಕೊಟ್ಟಿಗೆಯಲ್ಲಿ ವಾತಾವರಣದ ಉಷ್ಣತೆ ಕಡಿಮೆ ಆಗ್ತದೆ ಸರ್. ಅಂದ್ರೆ ನೀರು ಸಿಂಪಡಿಸುವಂತ ಯಂತ್ರಗಳನ್ನ ಅಳವಡಿಸಬೇಕು ಅಂತೀರಿ ನೀವು? ಕೊಟ್ಟಿಗೆಯಲ್ಲಿ ಅಳವಡಿಸಬೇಕು ಸರ್. ಸೊ ಇದರಿಂದಾಗಿ ದೇಹದ ಶಾಖ ಎಮ್ಮೆಗಳಲ್ಲಿ ಕಡಿಮೆ ಆಗ್ತದೆ ಸರ್. ಓಹೋ, ಸೊ ಶಾಖ ಕಡಿಮೆ ಆದಾಗ ಅವು ಚೆನ್ನಾಗಿ ಆರೋಗ್ಯವಂತವಾಗಿರ್ತವೆ. ಅದು ಮುಖ್ಯ. ಈಗ ತಾಪಮಾನ ಹೆಚ್ಚಾದ ಹಾಗೆ ಜಾನುವಾರುಗಳು ಹೆಚ್ಚು ಉಸಿರಾಡ್ತವೆ, ಅದು ಮೇವು ಅದು ಏನು ತಿನ್ನುವುದಿಲ್ಲ. ಅಂದ್ರೆ ಹೆಚ್ಚು ಉಸಿರಾಡುವುದು ಬಾಯಿಯಲ್ಲಿ ಉಸಿರಾಡುವಂತ ಒಂದು ಪ್ರಯತ್ನ ಮಾಡುತ್ತದೆ, ಅದು ರೋಗದ ಲಕ್ಷಣ. ಇದು ಒಂದು ಒತ್ತಡದ ಲಕ್ಷಣ ಸರ್. ದೇಹದಲ್ಲಿ ಹೆಂಗೆ ಅಂದ್ರೆ ಸರ್, ಪ್ರಾಣಿಗಳ ದೇಹದಲ್ಲಿ ಈ ಉಷ್ಣತೆ ಜಾಸ್ತಿ ಆದಾಗ ಆ ಉಷ್ಣತೆ ಕಡಿಮೆ ಮಾಡಲು ಒಂದು ಮೆಕ್ಯಾನಿಸಮ್ ಅಂತ ಹೇಳ್ತೀವಿ ಸರ್. ಈ ಉಷ್ಣತೆಯನ್ನು ಕಡಿಮೆ ಮಾಡೋ ಸಲುವಾಗಿ ಅದು ಏನ್ ಮಾಡ್ತವೆ, ಬಾಯಿಯಿಂದ ಉಸಿರಾಡ್ತವೆ ಸರ್. ಬಾಯಿಂದ ಉಸಿರಾಡಿದಾಗ ಸ್ವಲ್ಪ ಶಾಖ ಕಡಿಮೆ ಆಗ್ತದೆ. ಅವಾಗ ನಾವು ತಿಳ್ಕೊಳ್ಬೇಕು ಇದಕ್ಕೆ ಒತ್ತಡ, ಬಿಸಿಲಿನ ಒತ್ತಡ ಉಂಟಾಗಿದೆ. ಈಗ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ರೇ, ನಮ್ಮ ಜಾನುವಾರುಗಳಲ್ಲಿ ಬಿಸಿಲಿನ ಒತ್ತಡ ಉಂಟಾಗಿ ಈ ರೀತಿಯ ಸಮಸ್ಯೆಗಳು ಕಂಡು ಬರ್ತದೆ ಅಂತ ತಾವು ಹೇಳಿದಿರಿ. ಈಗ ರೈತರು ಪ್ರಥಮ ಚಿಕಿತ್ಸೆಯ ಭಾಗವಾಗಿ ಏನು ಮಾಡಬೇಕು ಅಂತ? ಈಗ ಏನಾಗುತ್ತೆ ಸರ್, ಕೆಲವೊಂದ್ಸಲ ಮಧ್ಯಾಹ್ನ ಕೆಲವೊಂದ್ಸಲ ನಾವು ರೈತರು ನಮಗೆ ಫೋನ್ ಮಾಡ್ತಿರ್ತೇವೆ ಸರ್. ಸರ್ ಮಧ್ಯಾಹ್ನ ಹೊಲಕ್ಕೆ ಹೋಗಿತ್ತು, ಅಲ್ಲೇ ಸುಸ್ತಾಗಿ ಬಿತ್ತು, ಕರು ಮನೆಗೆ ಬರ್ತಾ ಇತ್ತು, ಅಲ್ಲಿ ಬೀದಿಯಲ್ಲಿ ಸುಸ್ತಾಗಿ ಬಿತ್ತು. ಮೊದಲನೇದಾಗಿ ಆ ಸುಸ್ತಾಗಿ ಬಿದ್ದ ಜಾನುವಾರುಗಳನ್ನೇ ನೆಳೆನಲ್ಲಿ ಅವಕ್ಕೆ ಒಂದು ಹಾಕಬೇಕು ಸರ್. ಇದು ನಂತರ ಪ್ರಥಮವಾಗಿ. ಎರಡನೇದಾಗಿ ನೀರು ಕುಡಿದ್ರೆ ಅದಕ್ಕೆ ನೀರು ಕುಡಿಸಬೇಕು ಸರ್. ನೀರು ಕುಡಿಸಬೇಕು ಸರ್. ಸ್ಪೆಷಲ್ ತಣ್ಣನೆ ನೀರು ಕುಡಿಸಬೇಕು ಸರ್. ಆ ನೀರು ಕುಡಿಸಬೇಕಾದ್ರೆ ಬರೇ ನೀರು ಕುಡಿಸಬಾರ್ದು ಸರ್. ನೀರಿನ ಜೊತೆ ಸ್ವಲ್ಪ ಬೆಲ್ಲ ಸರ್ ಬೆಲ್ಲದಲ್ಲಿ ಗ್ಲುಕೋಸ್ ಅಂಶ ಇರ್ತದೆ. ಸೊ ಇದು ನಾವು ಬೆಲ್ಲ ಮತ್ತು ನೀರು ಕೊಡೋದ್ರಿಂದ ಇಮಿಡಿಯೇಟ್ಲಿ ಆ ಜಾನುವಾರುವಿಗೆ ದೇಹದಲ್ಲಿ ಒಂದು ಗ್ಲುಕೋಸ್ ಸಿಗ್ತದೆ ಸರ್. ಗ್ಲುಕೋಸ್ ಇರೋದ್ರಿಂದ ಅದು ಚೇತೋಹಾರಿಯಾಗಿ ಕೆಲಸ ಮಾಡ್ತದೆ, ಚೇತೋಹಾರಿಯಾಗಿ ಕೆಲಸ ಮಾಡ್ತದೆ ಸರ್. ಆಮೇಲೆ ಮೈ ಮೇಲೆ ಇದು ಕಾಟನ್ ಬಟ್ಟೆ ಇರ್ತವಲ್ಲ ಸರ್, ಬಟ್ಟೆ ನೀರಿನಲ್ಲಿ ಒಂದ್ ಸ್ವಲ್ಪ ಹಸಿ ಮಾಡಿ ಮೈ ಮೇಲೆ ಬಟ್ಟೆ ಹಾಕ್ಬೇಕು ಸರ್. ಒಂದ್ ಎರಡು ಮೂರು ದಿವಸಗಳ ಕಾಲ ಅದಕ್ಕೆ ಹಸಿ ಮೇವನ್ನೇ ಕೊಡ್ಬೇಕು ಸರ್. ಅದು ಹಸಿ ಮೇವನ್ನೇ ಕೊಡ್ಬೇಕು ಸರ್. ಕೆಲವರು ಹಿಂಡಿ ಚುನ್ನಿ ಕೊಡ್ತಾರೆ ಸರ್. ಈ ಹಿಂಡಿ ಚುನ್ನಿಗಳಲ್ಲಿ ಏನಾಗ್ತದೆ ಸರ್, ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಸರ್. ಇದರಿಂದ ದೇಹದಲ್ಲಿ ಮತ್ತೆ ಶಾಖ ಜಾಸ್ತಿ ಉತ್ಪತ್ತಿ ಆಗುತ್ತೆ ಸರ್. ಅಂದ್ರೆ ಹಿಂಡಿ ಚುನ್ನಿ ಕೊಡಬಾರ್ದು, ಇಂತಹ ಪದಾರ್ಥಗಳನ್ನು ಕೊಡಬಾರ್ದು ಸರ್ ಆರಾಮವಾಗುತ್ತೆ. ಮತ್ತೆ ಒಂದ್ ಎರಡು ಮೂರು ದಿವಸ ನೆಲೆನಲ್ಲೇ ಓಕೆ ವಸತಿ ಮಾಡಬೇಕು ಸರ್. ಈ ತರ ಮಾಡೋದ್ರಿಂದ ನಾವು ಅದರ ಒತ್ತಡವನ್ನು ಕಡಿಮೆ ಮಾಡಬಹುದು. ಅದೇ ರೀತಿ ನಿಯಮಿತವಾಗಿ ಮತ್ತೆ ಗಾಳಿ ಮತ್ತು ಬೆಳಕುಗಳು ಆ ಕೋಣೆಯಲ್ಲಿ ಬರ್ತಾ ಇರಬೇಕು ಸರ್. ಅಂತ ಕೋಣೆಯಲ್ಲಿ ಒಕೆ ಸ್ಥಳಾಂತರ ಮಾಡಬೇಕು ಸರ್. ಅದಕ್ಕೆ ಇಂತಹ ಜಾನುವಾರುಗಳಿಗೆ ನಾವು ನೀರು ಹಾಗೂ ಎಲೆಕ್ಟ್ರೋಲೈಟ್ ಮಿಶ್ರಣವನ್ನು ಕುಡಿಸಬಹುದು. ಎಲೆಕ್ಟ್ರೋಲೈಟ್ ಅನ್ನು ಸಹಿತ ನಾವು ಕುಡಿಸಬಹುದು ಸರ್. ಎಲೆಕ್ಟ್ರೋಲೈಟ್ ಕುಡಿಸೋದ್ರಿಂದ ಮತ್ತು ಬೆಲ್ಲ ಮತ್ತು ನೀರಿನಲ್ಲಿ ಹಾಕುವುದರಿಂದ ಇವು ಚೇತೋಹಾರಿ ಕೆಲಸ ಮಾಡ್ತವೆ ಸರ್. ಅದರಿಂದ ಪ್ರಾಣಿಗಳು ಬಹುಬೇಗನೆ ಚೇತರಿಸಿಕೊಳ್ತವೆ ಸರ್. ಅಂದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಪಶುವೈದ್ಯರಿಂದ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಬೇಕು. ಪಶುವೈದ್ಯರಿಂದ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಬೇಕು. ಈಗ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಜಾನುವಾರುಗಳಿಗೆ ಇಂತಹ ಒಂದು ರೋಗ ರುಜಿನ ಬರಬಾರದು, ಆರೋಗ್ಯಪೂರ್ಣವಾಗಿ ಇರಬೇಕು ಅಂತ ಆದಾಗ ರೈತರು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಸರ್? ಸಾಮಾನ್ಯವಾಗಿ ಮುನ್ನೆಚ್ಚರಿಕೆ ಕ್ರಮಗಳಂದಾಗ ಈ ಬೇಸಿಗೆ ಕಾಲ ಆರಂಭವಾಗುತ್ತೆ ಸರ್, ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭವಾಗುತ್ತೆ ಸರ್. ಈ ಸಮಯದಲ್ಲಿ ಎಲ್ಲಾ ಜಾನುವಾರುಗಳಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಲಸಿಕೆಗಳನ್ನು ಹಾಕಿಸಬೇಕು ಸರ್. ಎಸ್ಪೆಷಲಿ ದೊಡ್ಡ ಜನರುಗಳಲ್ಲಿ ಕಾಲು ಮತ್ತು ಬಾಯಿ ರೋಗದ ಲಸಿಕೆ ಹಾಕಿಸಬೇಕು. ಕುರಿ ಆಡುಗಳಲ್ಲಿ ಇದು ಹಿರೇಬೇನೆ ರೋಗದ ಲಸಿಕೆ ಹಾಕಿಸಬೇಕು ಸರ್. ಅದೇ ರೀತಿ ಕುಕ್ಕುಟಗಳಲ್ಲಿ ರಾಣಿಕೇತ ರೋಗದ ವಿರುದ್ಧ ಲಸಿಕೆಗಳು ಹಾಕಿಸಬೇಕು ಸರ್. ಆಮೇಲೆ ಎಲ್ಲಾ ರೀತಿಯ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಜಂತುನಾಶಕ ಔಷಧಿ ಕುಡಿಸಬೇಕು ಸರ್. ಈ ಜಂತುನಾಶಕ ಔಷಧಿ ಕುಡಿಸೋದ್ರಿಂದ ಸ್ವಲ್ಪ ದೇಹದಲ್ಲಿ ಜಂತುಗಳು ಕಡಿಮೆಯಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಸರ್. ಅದೇ ರೀತಿ ಜಾನುವಾರುಗಳ ಮೇಲೆ ಉಣ್ಣೆಗಳು ಏನು ಅಥವಾ ಚಿಕಿತ್ಸೆಗಳಂತಹ ಹೊರಪರೋಪ ಜೀವಿಗಳು ಇರ್ತವೆ ಸರ್. ಈ ಹೊರಪ ಜೀವಿ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಬೇಕು ಸರ್. ನಿಯಂತ್ರಣ ಮಾಡಲಿಕ್ಕೆ ಅವು ನಿಯಂತ್ರಣ ಮಾಡಬೇಕು ಸರ್. ಏನು ಚಿಕಿತ್ಸೆ ಕೊಡಬೇಕು, ಏನು ಹೇಗೆ ಅದು? ಇದು ಪಶುವೈದ್ಯರಿಂದ ಸೂಕ್ತವಾದ ಔಷಧಿಗಳನ್ನು ತೆಗೆದುಕೊಂಡು ಅವುಗಳ ಮೈ ಮೇಲೆ ಹಚ್ಚಬೇಕು ಸರ್. ಪಶು ಯಾವುದೇ ಕಾರಣಕ್ಕೂ ಸ್ವಯಂ ಚಿಕಿತ್ಸೆ ಅಪರಾಧ ಸರ್. ಪಶುವೈದ್ಯರ ಯಾಕಂದ್ರೆ ಈ ಹೊರಪರೋಪ ಜೀವಿಗಳಿಂದ ನಾವು ಕೊಡ್ತಕ್ಕಂಥ ಔಷಧಿಗಳು ಬಹಳಷ್ಟು ಸಲ ವಿಷಕಾರಿಯಾಗಿರ್ತವೆ. ನಾವು ಎಚ್ಚರಿಕೆ ಕ್ರಮ ಕೈಗೊಳ್ಳದೇ ಇದ್ದಾಗ ಈ ಪ್ರಾಣಿಗಳ ಜೀವಕ್ಕೆ ಹಾನಿಕಾರಕವಾಗಬಹುದು ಸರ್. ಈ ಬಿಸಿಲಿನ ಸಂದರ್ಭದಲ್ಲಿ ಜಾನುವಾರುಗಳನ್ನು ಹೊರಗೆ ಕಟ್ಟಬಾರದು ಅಂತ ಹೇಳ್ತಾರಲ್ಲ? ಇಲ್ಲ ಸರ್, ಮುಖ್ಯವಾಗಿ ಜಾನುವಾರುಗಳು ಬಿಸಿಲಿನ ನೇರ ಸಂಪರ್ಕಕ್ಕೆ ಒಳಗ ಮಾಡಬಾರದು ಸರ್. ಆಮೇಲೆ ಮಧ್ಯಾಹ್ನದ ಅವಧಿಯಲ್ಲಿ ಸ್ವಲ್ಪ ಗಿಡದ ಕೆಳಗೆ ಕಟ್ಟಬೇಕು ಸರ್. ಮಧ್ಯಾಹ್ನ ಕೆಲಸಕ್ಕೆ ಬಳಸಬಾರದು? ಇಲ್ಲ, ಮಧ್ಯಾಹ್ನ ಕೆಲಸಕ್ಕೆ ಬಳಸಬಾರದು ಸರ್. ಈ ಕೆಲಸಕ್ಕೆ ಬಳಸಿದ್ರೆ ಮತ್ತೆ ಅಗೇನ್ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆಗಳು ಇರುತ್ತವೆ. ಈಗ ನೀವು ಹಸಿಮೇವು ಬಳಸಬೇಕು ಅಂತ ಹೇಳಿದ್ರಿ, ಈ ಬೇಸಿಗೆ ಸಮಯದಲ್ಲಿ ಹಸಿಮೇವು ಸಿಗುವುದೇ ಕಷ್ಟ ಅಲ್ಲ? ಇಲ್ಲ ಸರ್, ಬಹಳಷ್ಟು ಕಡೆ ಏನಾಗುತ್ತೆ ಸರ್, ನಮ್ಮ ಈ ಕಲಬುರಗಿ ಭಾಗದಲ್ಲಿ ಒಣ ಬೇಸಾಯ ಜಾಸ್ತಿ ಇದೆ. ಹೌದು. ಸೊ ಒಣ ಬೇಸಾಯ ಇರೋದ್ರೆ ರೈತರು ಮುನ್ನೆಚ್ಚರಿಕೆ ಕ್ರಮವಾಗಿ ಅವರ ಕೊಟ್ಟೆಗೆ ಸುತ್ತಮುತ್ತ ಈ ಹೊಲದ ಬದುಗಳಲ್ಲಿ ಕೆಲವೊಂದು ಮರಗಳು ಬರ್ತವೆ ಸರ್. ಈ ಕ್ಲಿಸರಿಡಿ ಅಂತ ಇರಬಹುದು, ಈ ಬಸವನಪಾದ, ಈ ಹಿಪ್ಪು ನೆರಳೆ, ಮತ್ತೆ ಕರಿಬೇವು, ಮತ್ತೆ ನುಗ್ಗೆಕಾಯಿ ಗಿಡಗಳು, ತಪ್ಪಲು, ಮತ್ತೆ ಚಡೆ ಅಂತ ಹೇಳ್ತಾರೆ ಸರ್, ಸುಬಾಬುಲ್, ಈ ಎಲ್ಲಾ ಮರಗಳನ್ನು ಅವರು ಬೆಳೆಸಬೇಕು ಸರ್, ಮುಖ್ಯವಾಗಿ ಕೊಟ್ಟೆಗಳ ಸುತ್ತಮುತ್ತ ಮತ್ತು ಹೊಲಗಳಲ್ಲಿ. ಸೊ ಬೇಸಿಗೆ ಕಾಲದಲ್ಲಿ ಹಸಿಮೇವು ಇಲ್ಲದ ಸಂದರ್ಭದಲ್ಲಿ ಈ ಮರಗಳ ಒಂದು ಎಲೆಗಳನ್ನು ಮೇವಾಗಿ ಸಹಿತ ಅವರು ಬಳಸಬಹುದು ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ಈ ಬೇಸಿಗೆ ಕಾಲಕ್ಕೆ ಕಟಾವು ಆಗುವ ಹಾಗೆ ನಾವು ಹಸಿಮೇವನ್ನು ಬೆಳೆಸಬೇಕು ಅಂತ. ನೀರಾವರಿ ರೈತರು ಇದ್ರೆ ಅವ್ರೇನ್ ಮಾಡಬೇಕಂದ್ರೆ ಸರ್, ಸುಮಾರು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಈ ಅಲಸಂದೆ ಬರುತ್ತೆ ಸರ್, ಮತ್ತೆ ಸಜ್ಜೆ, ಮತ್ತೆ ಮೆಕ್ಕೆಜೋಳ, ಜೋಳ, ಮತ್ತೆ ಹೈಬ್ರಿಡ್ ನೆಪೇರ್ ಅಂತ ಹುಲ್ಲು ಬರ್ತದೆ. ಇಂಥವೆಲ್ಲ ಕಟಾವುಗಳನ್ನು ಅವರು ಆ ಸಮಯದಲ್ಲಿ ಮಾಡಿದ್ರೆ ಮುಂದೆ ಬೇಸಿಗೆ ಸಮಯದಲ್ಲಿ ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಕಟಾವಾಗುವಂತೆ ಈ ಮೇವು ಬರ್ತದೆ ಸರ್. ಇವು ನೀರಾವರಿ ರೈತರು ಈ ತರ ಕಟಾವು ಮಾಡುವ ಮೂಲಕ ಬೇಸಿಗೆಯಲ್ಲಿ ಮೇವಿನ ಉತ್ಪಾದನೆ ಸಹಿತ ಅವರು ಮಾಡ್ಕೋಬಹುದು. ಡಾಕ್ಟರ್ ಅಣ್ಣಾರಾವ್ ಪಾಟೀಲ್, ಒಂದು ಮಾತು ಹೇಳಿ, ಈಗ ಬಹಳ ಮುಖ್ಯವಾಗಿ ಬೇಸಿಗೆಯಲ್ಲಿ ಜಾನುವಾರುಗಳ ಪಾಲನೆ ಮಾಡಲಿಕ್ಕೆ ರೈತರು ಬಹಳಷ್ಟು ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿದ್ರಿ, ರೈತರು ಕೈಗೊಳ್ಳಬೇಕಾದ ಸಂರಕ್ಷಣಾ ಕ್ರಮಗಳು ಯಾವುದಂತ ಸ್ವಲ್ಪ ಮಾಹಿತಿ ಕೊಡ್ತೀರಿ? ಸಂರಕ್ಷಣಾ ಕ್ರಮ ಅಂದ್ರೆ ಸರ್, ಮೊದಲನೇದಾಗಿ ಬಿಸಿಲಿನ ನೇರ ಸಂಪರ್ಕ ತಪ್ಪಿಸಬೇಕು ಸರ್. ಎರಡನೇದಾಗಿ ಈಗ ಬೇಸಿಗೆ ಕಾಲದಲ್ಲಿ ಅವರು ಹೊಲಗಳ ಉಳುಮೆ ಜಾಸ್ತಿ ಮಾಡ್ತಾರೆ. ಈ ಉಳುಮೆ ಮಾಡಬೇಕಾದಾಗ ಏನಾಗ್ತದೆ ಸರ್, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ, ಸಾಯಂಕಾಲ 5 ಗಂಟೆಯಿಂದ 7-7.5 ಗಂಟೆವರೆಗೂ ಆ ಸಮಯದಲ್ಲಿ ಹೊಲದಲ್ಲಿ ಉಳುಮೆ ಮಾಡಬಹುದು ಸರ್. ಅದೇ ರೀತಿ ಜಾನುವಾರುಗಳು ಮೈಲು ಬಿಡಬೇಕಾದ್ರೆ ಇದೇ ಸಮಯದಲ್ಲಿ ಮೈಲು ಹೊರಗಡೆ ಬಿಡಬೇಕು ಸರ್. ಕುರಿ ಮತ್ತು ಆಡುಗಳೇ ಮಧ್ಯಾಹ್ನದ ಅವಧಿಯಲ್ಲಿ ಒಂದು ಮರದ ಕೆಳಗಡೆ ಅಥವಾ ಕೊಟ್ಟಿಗೆಯಲ್ಲಿ ಇಡಬೇಕು ಸರ್. ಮತ್ತೆ ಕುಕ್ಕುಟಗಳಿಗೆ ಏನ್ ಮಾಡಬೇಕು, 40 ಡಿಗ್ರಿಗಿಂತ ಹೆಚ್ಚು ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ನೀರು ಫಾಗರ್ಗಳು ಅಥವಾ ನೀರು ಸಿಂಪಡಿಸುವ ಯಂತ್ರಗಳನ್ನು ಅಲ್ಲಿ ಕೊಟ್ಟಿಗೆಯಲ್ಲಿ ಬಳಸಬೇಕು ಸರ್. ಅದೇ ರೀತಿ ಈಗ ಕೆಲವೊಂದ್ಸಲ ಜಾನುವಾರುಗಳು ಬೆದೆಗೆ ಬಂದಿರ್ತವೆ, ಹಸುಗಳು ಎಮ್ಮೆಗಳು, ಈ ಬೆದೆಗೆ ಬಂದಾಗ ಈ ಬಿಸಿಲಿನ ಸಮಯದಲ್ಲಿ ಬೆದೆ ಹಾಕಿದಾಗ ಬಹಳಷ್ಟು ಸಲ ಈ ಬೆದೆಗಳು ಪುನರಾವರ್ತನೆ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ತಂಪಾದ ಅವಧಿಯಲ್ಲಿ ಕೃತಕ ಗರ್ಭಧಾರಣೆಯನ್ನು ಮಾಡಿಸಬೇಕು ಸರ್. ಇದು ಬಹಳ ಇಂಪಾರ್ಟೆಂಟ್ ಸರ್. ಈ ಕೋಳಿ ಫಾರಂ ಮತ್ತೆ ಕೊಟ್ಟಿಗೆ ಸುತ್ತಮುತ್ತ ಮರಗಳ ಗಿಡಗಳನ್ನು ಬೆಳೆಸಬೇಕು ಸರ್. ಅದರಿಂದ ಸ್ವಲ್ಪ ವಾತಾವರಣ ಅದು ಕೂಡ ಮಾಡ್ತದೆ. ಆಮೇಲೆ ಕೊಟ್ಟಿಗೆ ಸುತ್ತಮುತ್ತ ಗೋಣಿ ಚೀಲಗಳನ್ನು ಹಾಕಿ ಮಧ್ಯಾಹ್ನ ಸಮಯದಲ್ಲಿ ಹಸಿ ಮಾಡುವುದರಿಂದ ತಣ್ಣನೆ ಗಾಳಿ ಸಹ ಅಲ್ಲಿ ಕೊಟ್ಟಿಗೆಯಲ್ಲಿ ಬರ್ತದೆ ಸರ್. ಅದೇ ರೀತಿ ಈ ಕೆಲವೊಂದು ಸಲ ಈಗ ನವಜಾತ ಕರುಗಳು ಇರ್ತವೆ ಸರ್, ಚಿಕ್ಕ ಚಿಕ್ಕ ಕರುಗಳು, ಆ ಕರುಗಳು ಬರೀ ಹಾಲು ಕೊಡ್ತೇವೆ, ನೀರು ಕುಡಿಯೋದಿಲ್ಲ ಸರ್. ಈ ಅಂತ ಸಮಯದಲ್ಲಿ ಬೇಸಿಗೆಯಲ್ಲಿ ಅವುಗಳಲ್ಲಿ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್ ಅಂತ ಸಮಸ್ಯೆ ಉಂಟಾಗ ಸರ್. ಅಂತ ಸಮಸ್ಯೆ ಕಡಿಮೆ ಮಾಡಲು ದಿನಕ್ಕೆ 3 ಬಾರಿ ನೀರು ಕುಡಿಸಬೇಕು ಸರ್. ಆಮೇಲೆ ಎಲ್ಲಾ ರೀತಿ ಜಾನುವಾರುಗಳಿಗೆ ನಾವು ಹೆಚ್ಚು ಹೆಚ್ಚು ನೀರುಗಳು ಕುಡಿಸುವುದರಿಂದ ಅವುಗಳ ಸಂರಕ್ಷಣೆಯನ್ನು ನಾವು ಮಾಡಬಹುದಾಗಿದೆ ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ಈ ದನದ ಕೊಟ್ಟಿಗೆಗಳನ್ನು ಒಂದು ತಂಪಾಗಿ ಇಡುವಂತೆ ನೋಡಿಕೊಳ್ಬೇಕು, ಯಾವುದೇ ರೀತಿಯಲ್ಲಿ ಕೂಡ ಈ ಬೇಸಿಗೆಯ ಅಬೇಗೆ ತಟ್ಟದ ಹಾಗೆ ನೋಡಿಕೊಳ್ಳುವಂತದ್ದು ಬಹಳ ಮುಖ್ಯ. ಮತ್ತೆ ಆಹಾರ ಕ್ರಮದಲ್ಲಿಯೂ ಕೂಡ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ಅಲ್ವಾ? ಹೌದು ಸರ್. ಗೋಣಿ ಚೀಲಗಳನ್ನು ಕಟ್ಟಿ ಹಸಿ ಮಾಡುವುದು, ಸ್ವಚ್ಛವಾಗಿಟ್ಟುಕೊಳ್ಳುವುದು, ಎಲ್ಲವನ್ನ ಮಾಡಬೇಕಾಗುತ್ತೆ. ಕೊಟ್ಟಿಗೆಯಲ್ಲಿ ಸರಾಗಿ ಗಾಳಿ ಬರಬೇಕು ಸರ್, ಗಾಳಿ ಮತ್ತು ಬೆಳಕು ಬರಬೇಕು ಸರ್ ಕೊಟ್ಟಿಗೆಯಲ್ಲಿ. ಆಮೇಲೆ ಕೊಟ್ಟಿಗೆ ಸ್ವಚ್ಛವಾಗಿರಬೇಕು. ಆಮೇಲೆ ಕೊಟ್ಟಿಗೆ ಸುತ್ತಮುತ್ತ ಮರ ಗಿಡಗಳಿರಬೇಕು ಸರ್. ಆಮೇಲೆ ಈ ಕೊಟ್ಟಿಗೆಯಲ್ಲಿ ಫಾಗರ್ಗಳನ್ನು ಅಳವಡಿಸುವುದು, ಈ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಸ್ವಲ್ಪ ನಾವು ಬೇಸಿಗೆಯಲ್ಲಿ ಜನರುಗಳ ಸಂರಕ್ಷಣೆ ಮಾಡಬಹುದಾಗಿದೆ ಸರ್. ಈ ರೀತಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಮತ್ತು ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದರ ಮೂಲಕ ಬೇಸಿಗೆಯಲ್ಲಿ ಈ ಜಾನುವಾರು ನಿರ್ವಹಣೆ ಮತ್ತು ಅದರ ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನ ಮಾಡಬೇಕು ಅನ್ನೋದು ನಿಮ್ಮ ಮಾತು ಅಲ್ವಾ? ಹೌದು. ಈಗ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಪಾಟೀಲ್ ರೇ, ಬೇಸಿಗೆಯಲ್ಲಿ ಎಮ್ಮೆಗಳ ನಿರ್ವಹಣೆ ಕುರಿತು ಒಂದಷ್ಟು ಮಾಹಿತಿಯನ್ನು ಕೊಡ್ತೀರಾ? ಸರ್, ಎಮ್ಮೆಗಳಲ್ಲಿ ಚರ್ಮವು ಸಾಮಾನ್ಯವಾಗಿ ಕಪ್ಪು ಬಣ್ಣ ಇರೋದ್ರಿಂದ ಸರ್ ಬಿಸಿಲಿನಿಂದ ಹೆಚ್ಚು ಹೆಚ್ಚು ಶಾಖಗಳು ಹೀರಿಕೊಳ್ತವೆ ಸರ್ ಅವು, ಮೊದಲನೇ ಸರ್. ಎರಡನೇದು ಬೇಸಿಗೆ ಬಂದಾಗ ಬಹಳಷ್ಟು ಎಮ್ಮೆಗಳು ನೀರಿನ ಮೂಲಗಳ ಹತ್ರ ಹರಿಸಿಕೊಂಡು ಹೋಗ್ತವೆ ಸರ್. ನೀರಿನಲ್ಲಿ ತಂಪಾದ ನೀರಿನಲ್ಲೇ ಇರೋದು, ಕೆಸರಲ್ಲಿ ಕೂತ್ಕೊಳ್ಳೋದು ಮಾಡ್ತವೆ ಸರ್. ಇದು ಯಾಕೆ ಈ ತರ ಮಾಡ್ತವೆ ಅಂದ್ರೆ ಎಮ್ಮೆಗಳ ಚರ್ಮದಲ್ಲಿ ದಪ್ಪವಾಗಿರ್ತದೆ ಸರ್, ಮತ್ತೆ ಚರ್ಮದಲ್ಲಿ ಬೆವರಿನ ಗ್ರಂಥಿಗಳು ಇರುವುದಿಲ್ಲ. ಈ ಬರವೇರಿನ ಗ್ರಂಥಿ ಇರುವುದಿಲ್ಲವಾದ್ದರಿಂದ ಈ ಉಷ್ಣತೆ ಹೊರಹಾಕಲು ಬಹಳ ಕಷ್ಟ ಆಗುತ್ತೆ ಸರ್. ಅದಕ್ಕಾಗಿ ಉಷ್ಣತೆ ಕಡಿಮೆ ಮಾಡಿಕೊಳ್ಳಲು ಅವು ನೀರಿನ ಮೊರೆ ಹೋಗ್ತವೆ ಸರ್. ಅದಕ್ಕಾಗಿ ಮಧ್ಯಾಹ್ನ ತೊಟ್ಟಿಯಲ್ಲಿ ನೀರಿನಲ್ಲಿ ಬಿಡುವುದು ಅಥವಾ ಫಾಗರ್ಗಳನ್ನು ಅಳವಡಿಸುವುದು ಅಥವಾ ಮಧ್ಯಾಹ್ನ ಸಮಯದಲ್ಲಿ ಎಮ್ಮೆಗಳ ಮೈ ತೊಳೆಯುವುದು, ಈ ಎಲ್ಲ ಕ್ರಮಗಳು ಮಾಡುವುದರಿಂದ ಎಮ್ಮೆಗಳಲ್ಲಿ ಸ್ವಲ್ಪ ಉಷ್ಣಾಂಶವನ್ನು ನಾವು ಕಡಿಮೆ ಮಾಡಬಹುದಾಗಿದೆ ಸರ್. ಈ ಕುಕ್ಕುಟಗಳ ನಿರ್ವಹಣೆ ಹೇಗೆ? ಇವು ಮುಖ್ಯವಾಗಿ ಉಷ್ಣಾಂಶ ಬಹಳಷ್ಟು ಅವು ಸಸೆಪ್ಟೇಬಲ್ ಆಗಿರ್ತವೆ ಸರ್. ಅಂದ್ರೆ ಉಷ್ಣಾಂಶಕ್ಕೆ ಅವು ಸಹಿಸಿಕೊಳ್ಳುವುದಿಲ್ಲ. ಹೆಚ್ಚು ಉಷ್ಣಾಂಶ ಈಗ ಒಂದು 35 ಡಿಗ್ರಿ 40 ಡಿಗ್ರಿ 40 ಡಿಗ್ರಿಗಿಂತ ಹೆಚ್ಚಾಗಿ ವಾತಾವರಣ ಉಷ್ಣಾಂಶ ಜಾಸ್ತಿ ಆದಾಗ ಅವು ಇದ್ದಕ್ಕಿದ್ದಂತೆ ಉಷ್ಣಾಂಶದ ಒತ್ತಡ ಉಂಟಾಗಿ ಮರಣ ಹೊಂದುತ್ತವೆ ಸರ್ ಬಹಳಷ್ಟು ಮರಿಗಳು. ಇವನ್ನ ಮೊಟ್ಟೆ ಕೊಡುವಂತಹ ಕುಕ್ಕುಟಗಳು ಮೊಟ್ಟೆಗಳ ಉತ್ಪಾದನೆ ಕಡಿಮೆ ಮಾಡ್ತವೆ, ಮತ್ತೆ ಈಗ ಮಾಂಸದ ಸಲುವಾಗಿ ಉತ್ಪಾದನೆ ಮಾಡುವ ಕುಕ್ಕುಟಗಳಲ್ಲಿ ಮಾಂಸದ ಉತ್ಪಾದನೆ ಕಡಿಮೆ ಆಗುತ್ತೆ ಸರ್. ಯಾಕಂದ್ರೆ ಹೆಚ್ಚು ಹೆಚ್ಚು ನೀರು ಕೊಡ್ತವೆ ಮತ್ತೆ ಕಡಿಮೆ ಆಹಾರ ತಿನ್ನುತ್ತವೆ, ಇದರಿಂದ ಪೋಷಕಾಂಶಗಳ ಕೊರತೆ ಉಂಟಾಗುತ್ತದೆ. ಮತ್ತೆ ಒಂದು ಕಡೆ ಮೂಲೆಯಲ್ಲಿ ಹೋಗಿ ಕೂತ್ಕೊಳ್ಳುವುದು, ಮತ್ತೆ ನೀರಿನ ತಿಳಿಯಾದ ಒಂದು ಬೀದಿ ಮಾಡುವುದು, ಈ ಎಲ್ಲ ಸಮಸ್ಯೆಗಳು ಅಲ್ಲಿ ಕಂಡು ಬರ್ತದೆ ಸರ್. ಇದರಿಂದ ಏನಾಗ್ತದೆ ಅಂದ್ರೆ ಫೀಡ್ ಕನ್ವರ್ಸೇಷನ್ ರೇಷಿಯೋ ಅಥವಾ ಅದರ ಕಡಿಮೆಯಾಗಿ ಅವು ಉತ್ಪಾದನೆ ಕಡಿಮೆ ಆಗುತ್ತೆ ಸರ್. ಇದರಿಂದ ರೈತರು ನಷ್ಟ ಅನುಭವಿಸುತ್ತಾರೆ. ಬೇಸಿಗೆ ಕಾಲದಲ್ಲಿ ಈ ರೀತಿಯ ಒಂದು ತೊಂದರೆ ಬರುವುದರಿಂದ ನಿರ್ವಹಣೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಈ ಮೇವಿನ ನಿರ್ವಹಣೆ ಮಾಡುವುದು ಅದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತದೆ. ಅದರ ಬಗ್ಗೆ ಒಂದಷ್ಟು ವಿವರಣೆ ಕೊಡಿ. ಈಗ ಮಳೆಗಾಲದಲ್ಲಿ ಏನಾಗುತ್ತೆ ಸರ್, ಹೆಚ್ಚು ಹೆಚ್ಚು ಮಳೆ ಇರುವುದರಿಂದ ನಮಗೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಮಗೆ ಹೆಚ್ಚು ಹೆಚ್ಚು ಮೇವು ಇರುತ್ತೆ ಸರ್. ಅವಾಗ ಹೆಚ್ಚು ಹೆಚ್ಚು ಹಸಿ ಮೇವು ಇರುತ್ತದೆ ಸರ್. ಹಿಂಗಾರು ಸಮಯದಲ್ಲಿ ಆ ಸಮಯದಲ್ಲಿ ಈ ರಸಮೇವು ಅಂತ ವಿಧಾನ ಬರುತ್ತೆ. ಈ ರಸಮೇವು ಅಂತ ಮಾಡಿ ಅವುಗಳನ್ನ ಸಂಗ್ರಹಣೆ ಮಾಡ್ಕೋಬೇಕು ಸರ್. ಅದೇ ರೀತಿ ಒಣ ಮೇವನ್ನ ಕಟ್ ಮಾಡಿ ಸಂಗ್ರಹಣೆ ಮಾಡ್ಕೋಬೇಕು ಸರ್. ಈಗ ಅದೇ ರೀತಿ ಈಗ ಕೊಟ್ಟಿಗೆ ಸುತ್ತಮುತ್ತ ವಿವಿಧ ರೀತಿಯ ಮರಗಳು, ಈ ಕೆಲವೊಂದ್ಸಲ ಮನೆ ಹಿತ್ತಲದಲ್ಲಿ ತೋಟ ಕೈ ತೋಟ ಇರ್ತದೆ, ಆ ಕೈ ತೋಟದಲ್ಲಿ ಸಹ ಕೆಲವೊಂದ್ಸಲ ಮೇವುಗಳನ್ನು ಬೆಳೆಯುವುದು. ಯಾವಾಗ ಅಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಾವು ಈ ಮೇವನ್ನು ಹಾಕಿದ್ರೆ ಸುಮಾರು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕಟಾವಿಗೆ ಬರ್ತದೆ ಸರ್. ಈ ಎಲ್ಲ ಮೇವುಗಳನ್ನು ನಾವು ಕೊಡಬಹುದು. ಅದೇ ರೀತಿ ಮೇವಿನ ಮರಗಳು ನಮ್ಮ ಮನೆ ಹತ್ರ ಜಾಗ ಸ್ಥಳವೇ ಅವಕಾಶ ಇದ್ದಾಗ ಅಥವಾ ಹೊಲದ ಬದುಗಳಲ್ಲಿ ಸ್ಥಳಾವಕಾಶ ಇದ್ದಾಗ ಸುಮ್ಮನೆವಾಗಿ ನುಗ್ಗೆ, ಗ್ಲೇಸಿರಡಿಯ, ಬಸವನಪಾದ, ಮತ್ತೆ ಹಿಪ್ಪುನೇರಳೆ, ಮತ್ತೆ ಕರಿಬೇವು, ನುಗ್ಗೆ, ಈ ಮರಗಳ ಎಲೆಗಳಲ್ಲಿ ಪೋಷಕಾಂಶಗಳು ಇರ್ತವೆ ಸರ್. ಮತ್ತೆ ಈ ಎಲೆಗಳನ್ನು ನಾವು ಮೇವನ್ನ ಆಗಿ ಜಾನುವಾರುಗಳಲ್ಲಿ ಬಳಸಬಹುದು. ಮೇವಿನ ಬಗ್ಗೆ ಗಮನ ವಹಿಸಬೇಕು ಸರ್. ಅದೇ ರೀತಿ ಈಗ ಅಜುಲ್ಲಾ ಅಂತ ಒಂದು ಪಾಚಿ ಬರುತ್ತೆ ಸರ್, ನೀರಿನಲ್ಲಿ ಪಾಚಿ, ಮನೆ ಹಿಂಭಾಗದಲ್ಲಿ ಅಥವಾ ಕೊಟ್ಟಿಗೆ ಹಿಂಭಾಗದಲ್ಲಿ ಜಸ್ಟ್ ನೀರಿನ ತೊಟ್ಟಿ ತರ ಮಾಡಿ ಅದರೊಳಗೆ ಹಾಕಿದ್ರೆ ಅದು ತಾನಾಗಿಯೇ ಬೆಳೆಯುತ್ತೆ ಸರ್. ಅದಕ್ಕೆ ಸೆಗಣಿ ನೀರು ಹಾಕಬೇಕು ಸರ್, ಮತ್ತೇನು ಹಾಕೋದ್ ಬೇಕಾಗಿಲ್ಲ. ಸೊ ಆ ಅಜುಲ್ಲಾ ಸಹಿತ ನಾವು ಬೇಸಿಗೆ ಕಾಲದಲ್ಲಿ ಸ್ವಚ್ಛವಾಗಿ ತೊಳೆದು ಮೇವಿನಲ್ಲಿ ಮಿಕ್ಸ್ ಮಾಡಿ ಒಂದು ಹಸಿ ಮೇವಿನ ಬದಲಾಗಿ ಉಪಯೋಗ ಮಾಡಬಹುದಾಗಿದೆ ಸರ್. ಈಗ ರೋಗ ಪೀಡಿತ ಜಾನುವಾರುಗಳು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇರುವಾಗ ರೈತರು ಮಾಡಬೇಕಾದಂತಹ ಕ್ರಮಗಳೇನು? ಬಹಳಷ್ಟು ಸಲ ಏನಾಗುತ್ತೆ ಸರ್, ರೋಗಗಳು ರೋಗೋದ್ರೇಕಗಳು ಅಂದ್ರೆ ರೋಗ ಮೊದಲು ಒಂದೇ ಅಥವಾ ಎರಡು ಪ್ರಾಣಿಗಳಿಗೆ ಬರ್ತದೆ ಸರ್. ಈ ಬೇಸಿಗೆಯ ಒತ್ತಡದಿಂದಾಗಿ ಏನಾಗುತ್ತೆ ಸರ್, ಜಾನುವಾರುಗಳ ದೇಹದಲ್ಲಿ ಬದಲಾವಣೆ ಉಂಟಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಈಗ ಅಂತ ಸಮಯದಲ್ಲಿ ನಮ್ಮ ಕೊಟ್ಟಿಗೆ ಸರಿಯಲ್ಲ ಅಥವಾ ಈ ನಮ್ಮ ಆರೋಗ್ಯವಂತ ಪ್ರಾಣಿಗಳು ಬೇರೆ ರೋಗ ಪೀಡಿತ ಪ್ರಾಣಿಗಳ ಸಂಪರ್ಕಕ್ಕೆ ಬಂದಾಗ ಅಥವಾ ಬೇರೆ ಕೊಟ್ಟಿಗೆಯಲ್ಲಿ ಅಥವಾ ಕುಲುಷಿತ ಮೇವು ಆಹಾರ ಸೇವಿಸುವುದರಿಂದ ಈ ರೋಗೋದ್ರೇಕಗಳು ಕಂಡು ಬರ್ತವೆ ಸರ್. ಮೊದಲನೇದಾಗಿ ಒಂದೆರಡು ಪ್ರಾಣಿಗಳ ಕಂಡು ಬರ್ತವೆ, ನಂತರ ಕಾಲಕ್ರಮೇಣ ಸುಮಾರು 3-4 ದಿವಸಗಳಲ್ಲಿ ಎಲ್ಲಾ ಪ್ರಾಣಿಗಳಿಗೆ ಸಹಿತ ರೋಗ ಬಂದ ಸಾಧ್ಯತೆ ಇರ್ತದೆ ಸರ್. ಈಗ ಅದರಲ್ಲಿ ಬಹಳಷ್ಟು ಸಲ ರೈತರು ಸ್ವಯಂ ಚಿಕಿತ್ಸೆ ಮಾಡ್ತಾರೆ ಸರ್. ಇದೊಂದು ಅಪರಾಧ, ಸ್ವಯಂ ಚಿಕಿತ್ಸೆ ನಾವು ಮಾಡಬಾರದು. ಆದಷ್ಟು ನಿಮ್ಗೆ ಏನೇ ರೋಗೋದ್ರೇಕ, ಯಾವುದೇ ಕುಕ್ಕುಟಗಳಲ್ಲಾಗಲಿ ಕುರಿಗಳಲ್ಲಾಗಲಿ ಆಡುಗಳಲ್ಲಾಗಲಿ ಅಥವಾ ಜಾನುವಾರುಗಳಲ್ಲಾಗಲಿ ಎಮ್ಮೆಗಳಾಗಲಾಗಲಿ ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಗಳಿಗೆ ಭೇಟಿ ನೀಡಿ, ಅವರಿಗೆ ತೋರಿಸಿ ಇತರ ರೋಗಗಳು ಬಂದಾಗ ಪಶುವೈದ್ಯರ ಮುನ್ನೆಚ್ಚರಿಕೆಯಂತೆ ಕ್ರಮಗಳು ಕೈಗೊಳ್ಳಬೇಕು ಸರ್. ಮತ್ತು ತಜ್ಞ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸಬೇಕು. ಇದರಿಂದ ಏನಾಗ್ತದೆ, ರೋಗಗಳು ಬಹುಬೇಗ ಕಡಿಮೆ ಆಗ್ತದೆ ಮತ್ತು ರೈತರಿಗೆ ಅನುಕೂಲವಾಗ್ತದೆ ಸರ್. ಸ್ವಯಂ ಚಿಕಿತ್ಸೆ ಮಾಡಿದಾಗ ಕೆಲವೊಂದ್ಸಲ ಬೇರೆ ರೋಗಕ್ಕೆ ಯಾವುದು ಬೇರೆ ಬೇರೆ ಚಿಕಿತ್ಸೆ ಕೊಡೋದ್ರಿಂದ ಆ ಚಿಕಿತ್ಸೆ ಫಲಕಾರಿಯಾಗುವುದಿಲ್ಲ. ಹಲವಾರು ಸಲ ಈ ಚಿಕಿತ್ಸೆ ಫಲಕಾರಿಯಾಗದಿದ್ದಾಗ ಮರಣ ಹೊಂದುತ್ತವೆ ಪ್ರಾಣಿಗಳು. ಸೊ ಈ ಪ್ರಾಣಿಗಳು ಮರಣ ಹೊಂದೋದ್ರಿಂದ ಮತ್ತೆ ನಮ್ಮ ರೈತರಿಗೆ ನಷ್ಟ ಉಂಟಾಗುತ್ತದೆ. ಅಂದ್ರೆ ರೋಗೋದ್ರೇಕ ಸಂದರ್ಭದಲ್ಲಿ ಹತ್ತಿರದ ಪಶುವೈದ್ಯರನ್ನು ಸಂಪರ್ಕಿಸಿ ಅವರು ಹೇಳುವ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಅವರಿಂದ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸುವ ಮೂಲಕ ನಾವು ನಷ್ಟವನ್ನು ತಡೆಗಟ್ಟಬಹುದಾಗಿದೆ ಸರ್. ತುಂಬಾ ಒಳ್ಳೆಯದು ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ರೇ, ಬೇಸಿಗೆಯಲ್ಲಿ ಜಾನುವಾರು ನಿರ್ವಹಣೆ ಮತ್ತು ಸಂರಕ್ಷಣೆ ಕ್ರಮಗಳ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಈ ಭಾಗ ಬಹಳಷ್ಟು ಉಷ್ಣತೆ ಇರುವಂತಹ ಪ್ರದೇಶ, ಆದ ಕಾರಣ ಬೇಸಿಗೆಯಲ್ಲಿ ನಮ್ಮ ಜಾನುವಾರುಗಳು ಮತ್ತು ಇತರ ಪ್ರಾಣಿಗಳನ್ನು ರಕ್ಷಿಸುವ ಬಗೆಯ ಬಗ್ಗೆ ತುಂಬಾ ವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದಗಳು ಸರ್. ಇದುವರೆಗೆ ಬೇಸಿಗೆ ಕಾಲದಲ್ಲಿ ಜಾನುವಾರುಗಳ ರಕ್ಷಣೆ ಈ ಕುರಿತು ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲಾ. ಇದು ಇಂದಿನ ತಜ್ಞವಾಣಿ. ಈಗ ಕೇಳಿ ಲಕ್ಷ್ಮೀಬಾಯಿ, ಅಮೃತ್ ಕುಮಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಅನ್ನ ಮಸರ ಊಟ ಮಾಡ್ಯಾನ ಮಾಡೋ ಇದುವರೆಗೆ ಲಕ್ಷ್ಮೀಬಾಯಿ ಅಮೃತ್ ಕುಮಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ